ತತ್ತಿ ಇಟ್ಟು ನಂತರ ಮರಿ ಹುಳ ಒಳಗೆ ಹೋದ್ಮೇಲೆ ಆ ದಳಗಳು ಏನಿರ್ತಾವಲ್ಲ ಪೆಟಲ್ಸ್ ಅನ್ನು ಹೇಳ್ತೀವಿ, ಹೂ ಮುಚ್ಚಿಬಿಡ್ತದೆ. ಅಂದ್ರೆ ಹೂ ಮುಟ್ರ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ರೊಸೆಟೆ ಅಂತ ಕರೀತಾರೆ. ಅದು ಯಾಕೆ ಮುಚ್ಚುತ್ತೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಡಿಸ್ಟರ್ಬೆನ್ಸ್ ಆಗಬಾರ್ದು, ಅಲ್ಲಿರ್ತಕ್ಕಂಥ ಪರಾಗ್ರಹಣವನ್ನು ತಿಂದು ಹೂವನ್ನ ನಾಶ ಮಾಡಿದಾಗ ಅದು ನೆಕ್ಸ್ಟ್ ಕಾಯಿ ಆಗೋ ಚಾನ್ಸಸ್ಸೇ ಇರಲ್ಲ, ಅಂತ ಹೂಗಳು ಬಿದ್ದ್ಬಿಡ್ತವೆ. ಸೊ ನಮ್ಮ ರೈತರು ಅಡ್ಡಕ್ಕೆ ಅಂತ ಸ್ವಲ್ಪ ಅಂತ ಹೂಗಳು ಹೂ ಮುಟ್ರೆ ಆಗಿರ್ತಕ್ಕಂಥದ್ದನ್ನು ನೋಡಿ ಬಿಚ್ಚಿ ನೋಡಿದಾಗ ಕೆಳಗಡೆ ಒಂದು ನಮ್ಮ ಬಾಲುಳ ಅಂತ ಹೇಳ್ತೀವಿ ಹಕ್ಕಿ ಹುಳ ಆ ಟೈಪ್ ಇರುತ್ತೆ ಸರ್, ಅದು ಒಂದು ರೀತಿಯಾಗಿ ನಾವು ಕಂಡ್ಕೊಳ್ತಕ್ಕಂಥದ್ದು. ಇನ್ನೊಂದು ಈ ಮೋಹಕ ಬಲೆಗಳನ್ನ ಹಾಕಿ ಎಕರೆಗೆ ಎರಡರಂತೆ ಹಾಕಿ, ಸೊ ಯಾವಾಗ ಮೋಹಕ ಬಲೆಯಲ್ಲಿ ಒಂದು ನಮ್ಗೆ ಅಗೇನ್ ಅಕ್ಕಿ ಚಿಟ್ಟೆ ಅಂತ ಹೇಳ್ತೀವಲ್ಲ ಈ ಕರ್ರಂದು ಒಂದು ಚಿಟ್ಟೆ ಅಂತಕ್ಕಂಥದ್ದು ಟ್ರ್ಯಾಪ್ನಲ್ಲಿ ಬೀಳುತ್ತೆ ಸರ್, ಅದೇನಾದರೂ ಒಂದು ಬಲೆಗೆ ಒಂದು ಏಳು ಅಥವಾ ಎಂಟು ಒಂದು ಮೂರು ದಿವಸ ಹಂಗೆ ಏಳು ಎಂಟು ಬಿದ್ಕಂತ ಹೊಂತು ಅಂತಂದರೆ ಅದು ನಮಗೆ ಹಾಂ ಪಿಂಕ್ ಬೌಲರ್ ಇನ್ನೊಂದು ವಾರದಲ್ಲಿ ಜಾಸ್ತಿ ಆಗುತ್ತೆ ಅಂತ ಒಂದು ಮುನ್ಸೂಚನೆ ಕೊಡುತ್ತೆ ಸರ್. ಆ ಒಂದು ಹಂತದಲ್ಲಿ ಹೂಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದರೆ ಯಾರಾದರೂ ನಾನು ಸಿಂಪರಣೆ ಮಾಡ್ತೀನಿ ಅಂತಂದರೆ ತತ್ತಿನಾಶಕ ಕೀಟನಾಶಕಗಳು ಮಾರ್ಕೆಟಲ್ಲಿ ಇದಾವೆ. ತತ್ತಿನಾಶಕಗಳನ್ನು ಮಾತ್ರ ಸಿಂಪರಣೆ? ಹೌದು ಹೌದು, ತತ್ತಿನಾಶಕ ಸಿಂಪರಣೆಯನ್ನ ಅದ್ಯಾವ್ದಂತಾರೆ ಪ್ರೊಫೆನೋಫಾಸ್ ಅಂತ, ಅದನ್ನ 2 ಮಿಲಿ ಪ್ರತಿ ಲೀಟರ್ ನಾವು ನೀರಿಗೆ ಹೇಳ್ತೀವಿ. ಅದೇ ರೀತಿಯಾಗಿ ಥರ್ಡ್ ಕಾರ್ಬ್ ಲಾರ್ವಿನ್ ಅಂತ ಇರ್ತಕ್ಕಂಥದ್ದು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹೇಳ್ತೀವಿ. ಇವೆರಡರಲ್ಲಿ ಯಾವುದಾದ್ರೂ ಸಿಂಪರಣೆ ಮಾಡಿದ್ರೆ ತತ್ತಿನಾಶಕ ಆಗುತ್ತೆ, ತತ್ತಿ ನಾಶ ಆದ್ಮೇಲೆ ಮುಂದೆ ಕೀಟದ ಸಂತತಿ ಬಹಳ ಕಡಿಮೆ ಆಗುತ್ತೆ. ಯಾರಾದ್ರೂ ಇಲ್ಲ ನಾನು ಕೀಟನಾಶಕ ಕೊಡಲ್ಲ ನಾನು ಸಾವಯವ ಮಾಡ್ತೀನಿ ಅಂತಂದ್ರೆ ಟ್ರೈಕೋಗ್ರಾಮ ಬ್ಯಾಕ್ಟ್ರಿ ಅಂತಕ್ಕಂಥ ಒಂದು ಪರತಂತ್ರ ಜೀವಿ ಕಾರ್ಡ್ ಸಿಗ್ತಾವೆ ಸರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಅಂತ ಕಾರ್ಡನ್ನ ಒಂದು 3 ಕಾರ್ಡ್ ಅಂದ್ರೆ 60,000 ಅಂತ ಕರಿತೀವಿ, ಒಂದು ಕಾರ್ಡ್ನಲ್ಲಿ 20,000 ಇರ್ತವೆ. ಅದನ್ನ 3 ಕಾರ್ಡ್ 1 ಎಕರೆಗೆ ಯಾವಾಗ ಬೆಳೆ 60-65 ದಿವಸದಾಗ ಒಂದ್ಸಾರಿ, ಮತ್ತೊಂದು 10 ದಿವಸ 70-75 ದಿವಸದಾಗ ಮತ್ತೊಂದ್ಸಾರಿ ಬಿಟ್ರೆ ಇದನ್ನು ಸಹಿತ ಅಂದ್ರೆ ಪಿಂಕ್ ಬೌಲರ್ ತತ್ತಿಗಳನ್ನ ನಾಶ ಮಾಡ್ದಂಗೆ ಆಗುತ್ತೆ ಸಾವಯವ ದತ್ತವಾಗಿ. ಸೊ ಈ ರೀತಿಯಾಗಿ ಮಾಡ್ಬೇಕು. ಇಲ್ಲ ನಾನು ಮತ್ತೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಯಿಗಳನ್ನಾದ್ರೂ ಸ್ವಲ್ಪ ಹಸಿರು ಕಾಯಿಗಳನ್ನ ಬಿತ್ತಿದ್ದನ್ನ ಒಂದು 10 ಕಾಯಿನ ಹರ್ಕೊಳ್ರಿ ಅಲ್ಲೆಲ್ಲೆಲ್ಲೆಲ್ಲಿ. ಸೊ ಅಲ್ಲೆಲ್ಲೆಲ್ಲಿ ಹರಿದು ಬಿಟ್ಟು ಸ್ವಲ್ಪ ಹಿಂಗ ಒಡೆದ್ ನೋಡ್ರಿ, ಅದ್ರಾಗ ಏನಾದ್ರೂ ಸ್ವಲ್ಪ ಬಾಲುಳತರ ಅಥವಾ ಗುಲಾಬಿ ಕಾಯಿ ಕೊರಕ ಏನಾದ್ರು ಕಂಡು ಬಂತಂದ್ರೆ ಹಾ ಹುಳ ಆಲ್ರೆಡಿ ಒಳಗ್ ಹೋಗ್ಯದ ಅಂತ ಗೊತ್ತಾಗತ್ತೆ. ಅದಕ್ಕೆ ತಕ್ಕ ಅಟ್ಲೀಸ್ಟ್ ಸಿಂಪರಣೆ ಆದ್ರೂ ತಗೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪ ಜಾಗರೂಕತೆ ಮುಂಚೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಸರ್. ಇಲ್ಲ ನಾನು ಮುಂಚಿತವಾಗಿ ಸ್ವಲ್ಪ ಜಾಗರೂಕತೆಯಾಗಿ ಮಾಡ್ತೀನಿ ನಾನು ಹೂವಿನ ಹಂತದಲ್ಲೇ ಹೇಳಿ ಸರ್ ಅಂತಂದ್ರೆ, ನಾನೊಂದು ಒಂದು ವಿನೂತನವಾದ ಪದ್ಧತಿ ತಂದಿದ್ದೀನಿ ಸರ್ ಹೂವಿನ ಹಂತದಲ್ಲಿ. ಹೂವಿನ ಹಂತದಲ್ಲಿ ಯಾವಾಗ ಬೆಳೆ 35-45 ದಿವಸ ಇದ್ದಾಗ ಹೂ ಬಿಡಕ್ ಪ್ರಾರಂಭ ಆತಂದ್ರೆ ಅವಾಗಿಂದ ಚಾಲು ಮಾಡಿದ್ರು. ಹೌದು ಹೌದು, ಈ ಹೂ ಶುರು ಆಗ್ತಾ ಇರ್ತದೆ ಸರ್ 35-40 ದಿವಸ ಬೆಳೆ ಇದ್ದಾಗ. ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಒಂದು ಕ್ರಮಿಟ್ ಅಂತಕ್ಕಂತ ಒಂದು ಅಂಟು ರೂಪದ ಪದಾರ್ಥವನ್ನ ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತೆ ATGC ಕಂಪನಿ ಅಂತ ಹೈದರಾಬಾದ್ ಕಂಪನಿ ಜೊತೆಗೆ ಒಡಂಬಡಿಕೆ ಮಾಡಿಬಿಟ್ಟು ಆ ಒಂದು ಪದಾರ್ಥವನ್ನ ತಯಾರು ಮಾಡಿದೀವಿ ಸರ್. ಇದು ಏನ್ ಕೆಲಸ ಮಾಡುತ್ತಂದ್ರೆ, ನಿಸರ್ಗದಲ್ಲಿ ಗುಲಾಬಿ ಕಾಯಿ ಕೊರಕ ಹೆಣ್ಣು ಮತ್ತೆ ಗಂಡು ಪತಂಗ ಸೇರ್ಬೇಕು ಸರ್, ಮಿಲನ ಆಗ್ಬೇಕು. ಯಾಕಂದ್ರೆ ಯಾವುದೇ ಜೀವಿ ಮಿಲನ ಆದ್ರೆ ಮುಂದೆ ಸಂತಾನೋತ್ಪತ್ತಿ ಆಗ್ಬೇಕು. ಇಲ್ಲಿ ಪಿಂಕ್ ಬೋಲರ್ಮ್ ಗುಲಾಬಿ ಕಾಯಿ ಕೊರಕ ಹೆಣ್ಣು ಪತಂಗ ಬಿಡ್ತಕ್ಕಂಥ ರಾಸಾಯನಿಕ ವಸ್ತುವನ್ನ ಗಂಡು ಅದನ್ನ ಗ್ರಹಿಸ್ಕೊಂಡು ಎರಡು ಕುಡ್ಕೋತಾವೆ ಸರ್ ನಿಸರ್ಗದಲ್ಲಿ. ಸೊ ನಾವೇನ್ ಮಾಡಿದೀವಿ ಅಂತಂದ್ರೆ ಇದನ್ನ ಸಂತಾನೋತ್ಪತ್ತಿ ಕಟ್ ಮಾಡ್ಬೇಕು ಬಂದ್ ಮಾಡ್ಬೇಕು ಅಂತ ತಿಳ್ಕೊಂಡು ಗುಲಾಬಿ ಕಾಯಿ ಕೊರಕ ಹೆಣ್ಣು ಪತಂಗ ಬಿಡ್ತಕ್ಕಂಥ ರಾಸಾಯನಿಕ ವಸ್ತುವನ್ನ ಕೃತಕವಾಗಿ ತಯಾರು ಮಾಡಿ ಆ ಒಂದು ಪೇಸ್ಟ್ ರೂಪದಲ್ಲಿ. ನಾವೇನ್ ಹಲ್ ತಿಕ್ತಿವಲ್ಲ ಸರ್ ಈಗ ಈ ದಂತಕಾಂತಿ ಅಂತ ಪೇಸ್ಟ್ ಅದೇ ತರನೇ ಇರ್ತದೆ ಇದನ್ನು. ಸೊ ಆ ತರ ಪೇಸ್ಟ್ ನಲ್ಲಿ ನಾವು ಈ ಒಂದು ಗುಲಾಬಿ ಕಾಯಿ ಕೊರಕ ಹೆಣ್ಣು ಪತಂಗ ಬಿಡ್ತಕ್ಕಂಥ ವಾಸನೆಯನ್ನ ಕೆಮಿಕಲ್ ಅನ್ನ ಮಿಕ್ಸ್ ಮಾಡಿದೀವಿ. ಆ ಟ್ಯೂಬ್ ಅನ್ನ ಅಂದ್ರೆ ಆ ಪೇಸ್ಟ್ ಅನ್ನ 1 ಎಕರೆಗೆ 125 ಗ್ರಾಮ್ ಒಂದ್ ಸಾರಿಗೆ ಅಂತ ಹೇಳ್ತೀವಿ ಸರ್. ಯಾವಾಗ ಬೆಳೆ 35-40 ದಿವಸ ಇದ್ದಾಗ ಆ ಒಂದು ಟ್ಯೂಬ್ 125 ಗ್ರಾಮ್ ಅಂತ ಏನ್ ಹೇಳದ್ನಲ್ಲ 400 ಗಿಡಕ್ಕೆ ಹಚ್ಬೇಕು ಸರ್ ಒಂದ್ ಎಕರೆದಲ್ಲಿ. ಅಂದ್ರೆ ಬಹಳ ಸರಳ. ಅದಕ್ಕೆ ರೈತರು ನಮಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಟ್ಯೂಬ್ ತಗೊಳ್ರಪ್ಪ ಅದನ್ನ 125 ಗ್ರಾಮ್ ಇರ್ತದ, ನಿಮ್ಮದು ಫಸ್ಟ್ ಸಾಲು ಎಲ್ಲಿಂದ ಶುರುವಾಗುತ್ತೆ ಫಸ್ಟ್ ಸಾಲು ಫಸ್ಟ್ ಗಿಡಕ್ಕೆ ಹಚ್ಚ್ರಿ ಫಸ್ಟ್. ಎಷ್ಟು ಹಚ್ಬೇಕು, ಕಡ್ಲೆಕಾಳು ಅಥವಾ ಶೇಂಗಾ ಕಾಳು ಅಂತ ಹೇಳ್ತದೆ ನಮ್ಮ ರೈತರು ಕನ್ವಿನ್ಸ್ ಮಾಡಕ್ಕೆ. ಬಹಳಷ್ಟು ಹಚ್ಬಾರ್ದು ಮತ್ತ ಯಾಕಂದ್ರೆ ಕಡಿಮೆ ಬೀಳ್ತದೆ ಮತ್ತೆ ಕಡಿಮೆ. ಕಡ್ಲೆಕಾಳು ಅಥವಾ ಶೇಂಗಾ ಕಾಳದಷ್ಟು ಹಚ್ಚಿ ಒಂದು 8 ಗಿಡ ಬಿಡ್ರಿ, 9ನೇ ಗಿಡಕ್ಕೆ ಹೋಗ್ರಿ, ಆ ಗಿಡಕ್ಕೆ ಹಚ್ಚ್ರಿ, ಅದೇ ತರ 8 ಗಿಡ ಬಿಡ್ರಿ, 9 ಗಿಡಕ್ಕೆ ಹೋಗ್ರಿ, ಆ ಸಾಲ್ ಮುಗಿಸ್ರಿ. ಆ ಸಾಲ್ ಮುಗಿದ ನಂತರ ಹಚ್ಚಿದ ಸಾಲ್ ಬಿಟ್ಟು 2 ಸಾಲ್ ಬಿಡ್ಬೇಕು ಸರ್. ಮತ್ತೆ 2 ಸಾಲ್ ಬಿಟ್ಟು 3ನೇ ಸಾಲಿಗೆ ಹೋಗ್ಬೇಕು. ಇಲ್ಲಿ 3ನೇ ಸಾಲಿಗೆ ಹೋದಾಗ ನೀವು ಫಸ್ಟ್ ಸಾಲಿಗೆ ಫಸ್ಟ್ ಗಿಡ ಹಚ್ಚಿರ್ತೀರಿ, ಇಲ್ಲಿ ಮತ್ತೆ 2 ಸಾಲ್ ಬಿಟ್ಟು 3ನೇ ಸಾಲಿಗೆ ಏನು ಹೋಗಿರ್ತಾರಲ್ಲ ಅಲ್ಲಿ ಒಂದು 2 ಗಿಡ ಬಿಡ್ರಿ, ಬಿಟ್ಟು ಸ್ಟಾರ್ಟ್ ಬಿಟ್ಟು ಆ 3ನೇ ಗಿಡಕ್ಕೆ ಹಚ್ಚ್ರಿ. ಮೂರನೇ ಗಿಡಕ್ಕೆ ಹಚ್ಚಿ ಮತ್ತೆ ಎಂಟು ಗಿಡ ಬಿಟ್ಟು ಒಂಬತ್ತು ಗಿಡಕ್ಕೆ ಹಚ್ಚಿ ಆತರ ಹಚ್ಚಿದ್ರೆ ಅದೇನು ಕ್ರಿಸ್ ಕ್ರಾಸ್ ಅಂತೀವಿ ಸರ್, ಜಿಗ್ ಜಾಗ್ ಅಂತ ಹೇಳ್ತೀವಲ್ಲ, ಅವಾಗ ಹಚ್ಚಿದ ಏರಿಯಾ ಜಾಸ್ತಿ ಆಗುತ್ತೆ, ಅದರಿಂದ ಬರ್ತಕ್ಕಂಥ ವಾಸನೆ ಗಿಡದ ತುಂಬಾ ಹೊಲದ ತುಂಬಾ ಪಸರಿಸುತ್ತೆ ಸರ್. ಪಿಂಕ್ ಬೋಲ್ವರ್ಮ್ ಬರೋದು 60-65 ದಿವಸಕ್ಕೆ, ಬಟ್ ನಾವ್ ಇದನ್ನ ಹಚ್ಚೋದು ಹೇಳೋದು 35-40 ದಿವಸಕ್ಕೆ. ಅಂದ್ರೆ ಪಿಂಕ್ ಬೋಲ್ವರ್ಮ್ ನಮಗೆ 15-20 ದಿವಸ ಬರೋದಕ್ಕಿಂತ ಮುಂಚಿತವಾಗಿ ಇದನ್ನ ಹಚ್ಚಿದ್ರೆ ಗಂಡು ಪತಂಗ ಏನ್ ಭೂಮಿಯಿಂದ ಉಟ್ಕೊಂಡ್ ಬರುತ್ತಲ್ಲ ಅಲ್ಲಿ ಹೆಣ್ಣು ಐತೆ ಅಂತ ತಿಳ್ಕೊಂಡು ಬರುತ್ತೆ ಸರ್. ಯಾಕೆ ಹೆಣ್ಣು ಬಿಡ್ತಕ್ಕಂತ ರಾಸಾಯನಿಕ ವಸ್ತು ಇದ್ರಾಗಿರ್ತದೆ, ವಾಸನೆ ಇರುತ್ತೆ ಸರ್. ನಾವ್ ಅದೊಂದು ಮಾಡಿದ್ವಿ ಇದ್ರಾಗ, ಹೆಣ್ಣು ಬಿಡ್ತಕ್ಕಂತ ನಿಸರ್ಗದಲ್ಲಿ ಅದಕ್ಕಿಂತ ಹೆಚ್ಚಿನ ವಾಸನೆ ಇದ್ರಾಗಿರ್ತದೆ ಪೇಸ್ಟ್ನಾಗ. ಗಂಡು ಹುಡ್ಕೊಂಡ್ ಏನ್ ಬರ್ತಲ್ಲ ಹೆಣ್ಣಂತ ತಿಳ್ಕೊಂಡ್ ಬರ್ತದ ಕನ್ಫ್ಯೂಸ್ ಆಗಿ, ಹೆಣ್ಣು ಸಿಗಲ್ಲ, ಅದು ಬದುಕೋದೆ 6 ದಿವಸ. ಹೌದು, 6 ದಿವಸ ಅಂತಂದ್ರೆ ಮೊದಲು ಸಣ್ಣ ವಯಸ್ಸು, ನಂತರ ವಯಸ್ಸು, ಅದಂತಂದ್ರೆ ಮುಪ್ಪು ಅಂತ ಹೇಳ್ತೀವಿ ಸರ್ ನಾವು ರೈತರಿಗೆ ಹೇಳ್ಬೇಕಾದಾಗ. 3 ದಿವಸ ಅದಕ್ಕೆ ಹೆಣ್ಣು ಸಿಗ್ಲಿಲ್ಲ ನಡಬರ್ಕಂದ್ರೆ ಮತ್ತೆ ಸಂತಾನೋತ್ಪತ್ತಿ ಆಗೋ ಚಾನ್ಸ್ ಇಲ್ಲ, ಕಟ್ ಆಗುತ್ತೆ, ಸಂತಾನೋತ್ಪತ್ತಿ ಆಗೋದಿಲ್ಲ. ಸೊ ಹಿಂಗಾಗಿ 100-90% ನಾವು ಮಾಡಿದೀವಿ ಸರ್ ಟ್ರೈಲ್, ರೈತರ ಹೊಲದಲ್ಲೇ ಮಾಡಿದೀನಿ ನಾನು 600 ಎಕರೆಯಲ್ಲಿ ಮಾಡಿದೀನಿ ಈ ಪ್ರಯತ್ನವನ್ನ. ಆಲ್ಮೋಸ್ಟ್ ನಾನು 5-6 ವರ್ಷ ಸತತವಾಗಿ ಪ್ರಯತ್ನ ಮಾಡಿದ್ಮೇಲೆ 100-90% ಈ ಸಂತಾನೋತ್ಪತ್ತಿ ಕಡಿಮೆ ಆಗಿದೆ. ಅಂದ್ರೆ ಅರ್ಥ ಏನು, ನಮಗೆ ಪಿಂಕ್ ಬೋಲ್ವರ್ಮ್ ಮಾಡ್ತಕ್ಕಂತ 4-5 ಕ್ವಿಂಟಲ್ ಸ್ಪ್ರೇ ಮಾಡಿದ್ರು, 4-5 ಸಾರಿ ಸ್ಪ್ರಿಂಪಣೆ ಮಾಡಿದ್ರು ರೈತರು 4-5 ಕ್ವಿಂಟಲ್ ಲಾಸ್ ಮಾಡ್ಕೋತಾ ಇದಾರೆ. ಲಾಸ್ ಮಾಡ್ಕೋತಾರ ಅಂದ್ರೆ ಅವ್ರ ಪರ್ಪಸ್ ಇಲ್ಲ ಸರ್. ಒಮ್ಮೆ ಹುಳ ಒಳಗ್ ಹೋಯ್ತಂದ್ರೆ ನೀವ್ ಎಷ್ಟೇ ಕಾಸ್ಟ್ಲಿ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಹೋಗ್ತಂದ್ರೆ. ಹಂಗಾಗಿ ಈ ಒಂದು ಪದ್ಧತಿಯಿಂದ 90% ಕಂಟ್ರೋಲ್ ಆಗಿದೆ. ಈ ಪೇಸ್ಟ್ ಅನ್ನ ಎಷ್ಟು ಸಲ ಹಚ್ಚಬೇಕಂತಿರ್ತಾವ? ಫಸ್ಟ್ ಗೆ ಹಚ್ಚೋದು ಸಕ್ಸಸ್ ಸರ್, 35-40 ದಿವಸ ಬೆಳೆದಿದ್ದಾಗ ಒಂದ್ಸಾರಿ, ಅಂದ್ರೆ ಹೂ ಬಿಟ್ಟಾಗ. ಹೂ ಅರಳ್ತಾ ಇರಬೇಕಾ? ಹೌದು ಹೌದು, ಅವಾಗ ಫಸ್ಟ್ ಸರ್. ಅವಾಗ ಅದಂದ್ರೆ ಒಂದ್ಸರಿ ಹಚ್ಚಿದ್ರೆ 30 ದಿವಸ ಕೆಲಸ ಮಾಡುತ್ತೆ. ನೀವು ಸಪೋಸ್ ನೀವು 35-45 ದಿವಸ 40 ದಿವಸಕ್ಕೆ ಹಚ್ಚಿದ್ರೆ 45 ದಿವಸಕ್ಕೆ ಹಚ್ಚಿದ್ರೆ ಅಂದ್ರೆ ಇಟ್ಕೊಳ್ಳಿ 30 ದಿವಸ ಲೆಕ್ಕ ಹಾಕ್ರ ಅದಕ್ಕೆ 75 ದಿವಸಕ್ಕೊಮ್ಮೆ, ಮತ್ತೆ ಅದನ್ನ ಹಚ್ಚಿದ್ರೆ 30 ದಿವಸ ಕೆಲಸ ಮಾಡುತ್ತೆ 105 ದಿವಸಕ್ಕೊಮ್ಮೆ. 105 ದಿವಸಕ್ಕೆ ಹಚ್ಚಿದ್ ಮತ್ ಮೂವತ್ ದಿವಸ ಕೆಲಸ ಮಾಡುತ್ತೆ ಅಂದ್ರೆ 135 ದಿವಸ ತನಕ ವಾಸನೆ ಬರ್ತಿರ್ತದೆ ಗಂಡು ಹೆಣ್ಣು ಕೂಡ್ಲಾರ್ದಂಗ್ ಮಾಡುತ್ತೆ. 135-140 ದಿವಸಕ್ಕೆ ನಮ್ಗೆ ಆಲ್ಮೋಸ್ಟ್ 80% ಹತ್ತಿ ಬಂದೋಗಿರ್ತದೆ. ಯಾರಾದ್ರೂ ಮತ್ತೆ ನಾನು ಹತ್ತಿ ಮುಂದುವರಿಸ್ತೀನಿ ಅಂದ್ರೆ ಇನ್ನೊಂದು ಹಚ್ಚಿರಿ ಅಂತ ಹೇಳ್ತೀವಿ, ಕನಿಷ್ಠ 3 ಸಾರಿ ಹಚ್ಚಬೇಕು, ಜಾಸ್ತಿ ಗರಿಷ್ಠ ಅಂದ್ರೆ 4 ಸಾರಿ ಹಚ್ಚಿರಪ್ಪ ಅಂತ ಹೇಳ್ತೀವಿ ಸರ್. ಈಗ ಪೇಸ್ಟ್ ಅನ್ನ ಹಚ್ಚುತ್ತಾರೆ ರೈತರು, ಹಚ್ಚಿದ ಮೇಲೆ ಒಂದ್ 2 ದಿವಸ ಆದ್ಮೇಲೆ ಮಳೆ ಆಗುತ್ತೆ, ಮಳೆ ಆದ್ಮೇಲೆ ಅದೇನು ಅದಕ್ಕೇನು ಸಮಸ್ಯೆ ಏನೂ ಆಗಲ್ಲ ಸರ್, ವಾಶ್ಔಟ್ ಆಗಿ ಹೋಗಿ. ಹೌದು ಸರ್, ಆತರ ಈ ಪೇಸ್ಟ್ ಆತರ ನಾವು ತಯಾರು ಮಾಡಿದೀವಿ. ಹಚ್ಚಿದ ಒಂದು 1/2 ತಾಸಲ್ಲೇ ಈ ರೀತಿ ಏನು ಇವತ್ತು ಮೋಡ ಕವಿದ ವಾತಾವರಣ ಐತಲ್ಲ, ಮಳೆ ಬರಬಾರ್ದು, ಮಳೆ ಬರಲಾರ್ದಂಗ ಒಂದ್ 1/2 ತಾಸ ಇದ್ರು ಸಹಿತ ಸರ್ ಗಟ್ಟಿ ಆಗ್ಬಿಡ್ತದೆ, ಮಳೆಗೆ ತೊಳ್ಕೊಂಡೋಗಲ್ಲ, ಬಿಸಿಲಿದ್ರೆ ಕರಗೋಗಲ್ಲ. ಆ ರೀತಿಯಾಗಿ ನಾವು ಇದನ್ನ ಗುಣಧರ್ಮ ಉಟ್ಟಕ್ಕಂಥದ್ದನ್ನ ಪೇಸ್ಟ್ ತಯಾರು ಮಾಡಿದ್ವಿ. ಎಷ್ಟು ಒಂದ್ ಎಕರೆಗೆ ರೈತರು ಒಂದ್ ಸಾರಿಗೆ ಎಷ್ಟು ಖರ್ಚಾಗತ್ತೆ ಇದಕ್ಕೆ? ಇದನ್ನ ಒಂದ್ ಸಾರಿ ಒಂದ್ ಟ್ಯೂಬ್ ಅಂತ ಏನ್ ಹೇಳಿದ್ನಲ್ಲ 1450 ರೂಪಾಯಿ ಆಗುತ್ತೆ ಸರ್. 3 ಸಾರಿ ಹಚ್ಚಬೇಕು ಅಂದ್ರೆ 4,350 ರೂಪಾಯಿ ಆಗುತ್ತೆ. ಮನೆಯವರು ಹಚ್ಚಿದ್ರೆ ಕೂಲಿಗೆ ಕೂಲಿ ಆಳಿಗೆ ಖರ್ಚಿಲ್ಲ, ಇಲ್ಲ ನಾನು ಕೂಲಿನೇ ಹಚ್ತೀನಿ ಅಂತಂದ್ರೆ ಒಂದ್ 2,000 ರೂಪಾಯಿ 3 ಸಾರಿ ಹಚ್ಚಕ್ 2,000 ರೂಪಾಯಿ ಇಡ್ಕೊಳ್ಳೋಣ ಸರ್, ಅಂದ್ರೆ 6,350 ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು 4-5 ಸಾರಿ ಔಷಧಿ ಹೊಡಿತೀವಲ್ಲ, 4-5 ಸಾವಿರ ರೂಪಾಯಿ ಖರ್ಚಾಗ್ತದ, ಬಟ್ ಖರ್ಚಾದ್ರೆ ಆಯ್ತು, ಕಂಟ್ರೋಲ್ ಬರಲ್ಲ ಔಷಧಿ ಹೊಡೆದ್ರೆ. ಯಾಕಂದ್ರೆ ಇಂಟರ್ನಲ್ ಬೋರರ್ ಕಾಯಿ ಕೊರಕ ಒಳಗ್ ಹೋಯ್ತು ಕಾಯಿಯಲ್ಲಿ ಅಂತಂದ್ರೆ ಕಂಟ್ರೋಲ್ ಏನು ಹತ್ತೋದೇ ಇಲ್ಲ, ಎಷ್ಟು ಕಾಸ್ಟ್ಲಿ ಕೆಮಿಕಲ್ ಹೊಡೆದ್ರು ಹತ್ತೋದಿಲ್ಲ. ಹಿಂಗಾಗಿ ಈಗ ಸದ್ಯಕ್ಕೆ ಈ ಕ್ರಮಿಟ್ಟು ಅಂಟು ಪದಾರ್ಥವನ್ನ ನಾವು ಮಾಡಿದ್ದೆ ಆದ್ರೆ 100-90% ಕಾಯಿ ಕೊರಕವನ್ನ ನಿರ್ನಾಮ ಮಾಡಬಹುದು ಸರ್. ಈಗ ರೈತರಿಗೆ ಇದು ಹೊಸ ಒಂದು ತಂತ್ರಜ್ಞಾನ, ರೈತರಿಗೆ ಏನಿದೆ ಹೊಡೆದು ಹೊಡೆದು ಎಣ್ಣೆ ಹೊಡೆದು ಹೊಡೆದು ರೂಢಾಗಿಬಿಟ್ಟಿದೆ ಅವರಿಗೆ. ಆಮೇಲೆ ಇದನ್ನ ಹಚ್ಚಿ ಒಮ್ಮೆ ಎಣ್ಣೆ ಹೊಡೆದು ಸಾಧ್ಯತೆಗಳು ಇರ್ತವೆ ರೈತರು, ಎಲ್ಲ ಹಚ್ಚಿ ಪಡಪ್ಪ ಇನ್ನೊಂದು ಒಂದು ಸ್ಪ್ರೇನು ಮಾಡಮ್ ಅಂತಿರ್ತಾರೆ. ಹೌದು, ಹೇಗೆ ಇಲ್ಲಿ ಮಾಡಬಹುದು ಅಂತೀರಾ? ಹೇಗೆ ಇಲ್ಲ, ಇದನ್ನ ಹಚ್ಚಿದ ನಂತರ, ಯಾಕಂದ್ರೆ ಇದು ಬೇಕಾಗಿಲ್ಲ, ಗುಲಾಬಿ ಕಾಯಿ ಕೊರಕಕ್ಕೆ ಔಷಧಿ ಸಿಂಪಡಣೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಇದು ಕೆಲಸ ಮಾಡದೆ ಗುಲಾಬಿ ಕಾಯಿ ಕೊರಕಕ್ಕೆ ಹೆಣ್ಣು ಗಂಡು ಕೂಡ್ಲಾರ್ದಂಗೆ, ಹೆಣ್ಣು ಗಂಡು ಕೂಡ್ಲಿಲ್ಲ ಸಂತಾನೋತ್ಪತ್ತಿ ಆಗಲಿಲ್ಲ ಅಂತಂದ್ರೆ ಪಿಂಕ್ ಬಲೂನ್ ಬರೋ ಪ್ರಾಬ್ಲಮೇ ಇಲ್ಲಲ್ಲ. ಹಿಂಗಾಗಿ ಇಲ್ಲ, ಬಟ್ ಇದು ಹಚ್ಚಿದ ಮೇಲೂ ಸಿಂಪಡಣೆ ಯಾವ್ದಕ್ ಮಾಡ್ಬೇಕಂತಂದ್ರೆ ರಸ ಇರ್ತಕ್ಕಂತ ದ್ವಾಮೆ ನರ್ಜ ಅಂತ ಏನ್ ಹೇಳ್ತಾರೆ, ರಸ ಇರ್ತಕ್ಕಂತ ಕೀಟಕ್ಕೆ ಮಾಡ್ಬೇಕು. ಮಾಡಿದ್ರೆ ಇದಕ್ಕೇನು ಪರಿಣಾಮ ಇದಕ್ಕೆ ಏನಿಲ್ಲ, ಯಾಕಂದ್ರೆ ಅದು ಕೆಲಸ ಮಾಡ್ತಕ್ಕಂಥದ್ದೇ ಬೇರೆ, ಇದ್ರ ಪರಿಣಾಮಕಾರಿನೇ ಬೇರೆ. ಹಿಂಗಾಗಿ ಯಾವುದು ಏನು ಸಿಂಪಡಣೆ ಗುಲಾಬಿ ಕಾಯಿ ಕೊರಕಕ್ಕೆ ಮಾತ್ರ ಸಿಂಪಡಣೆ ಬೇಕಾಗಿಲ್ಲ. ಸೊ ಒಟ್ಟಾರೆ ನಾನು ಏನ್ ಹೇಳ್ತೇನೆ ಸರ್, ಈ ನಾವು ಕೆಮಿಕಲ್ ಗೆ ಮಾಡ್ತಕ್ಕಂತ ಖರ್ಚು ಇದರ ಖರ್ಚು ಆಲ್ಮೋಸ್ಟ್ ಸಮ ಆಗುತ್ತೆ, ಎರಡು ಸಮ ಆಗುತ್ತೆ, ಎರಡು ಸಮ ಆಗುತ್ತೆ. ಮತ್ತೆ ಕಂಟ್ರೋಲ್ ಯಾವ ರೀತಿ ಪರಿಣಾಮ ಇದರಲ್ಲಿ 90% ಕಂಟ್ರೋಲ್ ಬರುತ್ತೆ ಸರ್. ನಾವು ಕೀಟನಾಶಕ ಹೊಡೆದ್ರು ಸಹಿತ 4-5 ಕ್ವಿಂಟಲ್ ಅಂತ ಹೇಳಿದೆ ನಾನು, ಅಂದ್ರೆ 40-50% ಲಾಸ್ ಆಗುತ್ತೆ ಸಿಂಪಡಣೆ ಮಾಡಿದಾಗು. ಇನ್ನು ಮಾಡ್ಲಿಲ್ಲ ಅಂತಂದ್ರೆ ಮುಗದ ಹೊತ್ತು. ಹಂಗಾಗಿ ಇದರಿಂದ ಒಟ್ಟಾರೆ 4 ಕ್ವಿಂಟಲ್ ಉಳಿದ್ರು ಸರ್ ನಮಗೆ ಸೇವಾದ್ರೆ ಪಿಂಕ್ ಬೌಲರ್ ಮಾಡ್ತಕ್ಕಂಥ ಲಾಸ್ ಈ ಟೆಕ್ನಾಲಜಿಯಿಂದ 7,000 ರೂಪಾಯಿ ಅಂತ ಹಿಡಿದ್ರು 7,28,000 ರೂಪಾಯಿ ಉಳಿತು. ಅಲ್ಲಿ ನಮಗೆ ಕೀಟನಾಶಕ 5,000 ರೂಪಾಯಿ ಖರ್ಚಾಯ್ತು, ಇದ್ರದ 6,500 ಖರ್ಚಾಯ್ತು ಅಂದ್ರೂ ಹೋಗ್ಲಿ, 24,000 2,500 ರೂಪಾಯಿ ಎಕ್ಸ್ಟ್ರಾ ಹೋಗೈತಂದ್ರೂ ನಮ್ಗೆ ಏನಿಲ್ಲ ಅಂದ್ರೆ ಒಂದು 21-22,000 ರೂಪಾಯಿ ಉಳಿತೈತಲ್ಲ ಸರ್. ಇದು ಯಾರಿಗೂ ಉಳಿಯುತ್ತೆ? ಈಗ ಒಂದು ವಿಚಾರ ಇಲ್ಲಿ ತಾವು ಹೇಳಿದಾಗೆ ರೈತರು ಒಬ್ರು ಹತ್ತಿ ಬೆಳೆದಿರ್ತಾರೆ, ಇದನ್ನ ಸಾಮೂಹಿಕವಾಗಿ ಎಲ್ಲರೂ ಹಚ್ಚೋದು ಒಳ್ಳೇದಂತಾರೆ, ಒಬ್ಬ ಹತ್ತದಾನೆ ಇನ್ನೊಬ್ಬ ರೈತರು ಹಚ್ಚೋದಿಲ್ಲ, ಆ ಹೊಲಕ್ಕಲ್ಲಿ ಹೋಗುವ ಸಾಧ್ಯತೆಗಳು ಇರ್ತವೆ, ಇನ್ನೊಬ್ಬ ರೈತರು ಹೀಗೆ ಹೇಗೆ ಇಲ್ಲಿ ಯಾವ ರೀತಿ ಮಾಡ್ಬೇಕಂತ? ಹೌದು ಸರ್, ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಒಳ್ಳೇದು. ಆಮೇಲೆ ಕನಿಷ್ಠ ಪಕ್ಷ ಒಂದು 5 ಎಕರೆ ಮಾಡ್ರಿ ಅಂತ ನಾನು ರೈತರಿಗೆ ಎಲ್ಲಾ ಕಡೆ ಹೋದಲ್ಲಿ ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ ನಾನು. ಯಾಕಂತಂದ್ರೆ ಎಷ್ಟು ಏರಿಯಾ ಜಾಸ್ತಿ ಇರುತ್ತೆ ಅಷ್ಟು ವಾಸನೆ ಆ ಹೊಲದಲ್ಲೇ ಇರುತ್ತೆ. ಯಾಕಂದ್ರೆ ಗಾಳಿಯ ಪ್ರಮಾಣ, ಗಾಳಿಯ ಒಂದು ಸ್ಪೀಡ್ ಅಂತ ಏನ್ ಹೇಳ್ತೀವಲ್ಲ ಅದು ಸೇಮ್ ಇರುತ್ತಲ್ಲ. ಆ ಸಣ್ಣ ಹೊಲ ಇರಲಿ ದೊಡ್ಡ ಹೊಲ ಇರಲಿ, ಸಣ್ಣ ಹೊಲದಾಗ ನಾವು ಹಚ್ಚಿದ್ರೆ ವಾಸನೆ ಎಲ್ಲ ಬೇರೆ ಹೊಲಕ್ಕೆ ಹೋಗತ್ತೆ, ಬೇರೆ ಅಲ್ಲಿ ಹತ್ತಿ ಇಲ್ಲ ಹೊಲ ಇಲ್ಲ ಅಂತಂದ್ರೆ ಬೇರೆ ವೇಸ್ಟ್ ಆಗಿ ಹೋಗ್ತದೆ ಸರ್. ನಮಗೆ ಒಂದು 5 ಎಕರೆ ಇತ್ತಂತಂದ್ರೆ ಅಲ್ಲಿರ್ತಕ್ಕಂತ ಏನೋ ವಾಸನೆ ಅಲ್ಲೇ ಹೊಲದಾಗ ಸುತ್ತಾಡ್ತಿರ್ತದೆ, ಕಂಟ್ರೋಲ್ ಚೆನ್ನಾಗಾಗುತ್ತೆ ಸರ್. ಸೊ ಹಿಂಗಾಗಿ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ರೆ ಬಹಳ ಉತ್ತಮ. ಇದು ತಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಯಚೂರಿನಲ್ಲಿ ಒಂದು ಸಂಶೋಧನೆಯನ್ನು ಮಾಡಿ ಒಂದು ತಂತ್ರಜ್ಞಾನವನ್ನು ಬಿಡುಗಡೆಗೊಳಿಸಿದ್ದೀರಿ, ಎಷ್ಟು ವರ್ಷ ಪ್ರಯೋಗ ಮಾಡಿ ಫಲಿತಾಂಶಗಳು ಹೇಗೆ ಬಂದಿದ್ದಾವೆ ಇದ್ರ ಬಗ್ಗೆ ಎಲ್ಲ? ಸರ್ 2017-18 ಶುರು ಆಯ್ತು ಸರ್. ನಾವು ರೈತರು ಇದ್ರ ಮಾಡಬೇಕಾದಾಗೂ ಸಹಿತ ನನ್ನನ್ನು ನಂಬಲಿಲ್ಲ. ಯಾಕಂತಂದ್ರೆ ಇಷ್ಟು ವರ್ಷ ಕೆಮಿಕಲ್ ಹೊಡೆದ್ರೆ ಕಂಟ್ರೋಲ್ ಆಗಲ್ಲ ಪಿಂಕ್ ಬೌಲರ್ ಅನ್ನೋ ಮೆಂಟಾಲಿಟಿಯಲ್ಲಿ ಇರ್ತಕ್ಕಂತ ನಮ್ಮ ರೈತರು ಸಾಯಬ್ರೇನೋ ಇದು ಕೀಟ ಏನೋ ನಿಯಂತ್ರಣ ಪದ್ಧತಿ, ಕೀಟ ಕುಟುಂಬ ನಿಯಂತ್ರಣ ಅಂತ ಹೇಳ್ತಾರೆ, ಗಂಡು ಹೆಣ್ಣು ಸೇರಲ್ಲ ಅಂತೇಳಿ ನಂಬಲಿಲ್ಲ ಸರ್. ನಂಗೆ ನಾನೇನ್ ಮಾಡಿದೆ ಅಂತಂದ್ರೆ, ನೋಡಪ್ಪ ನನ್ನನ್ನು ನಂಬಬೇಕು, ಯಾಕಂದ್ರೆ ರೈತರ ಹೊಲದಲ್ಲಿ ನೀವು ಮಾಡಿ ನಿಮ್ಗೆ ಅರ್ಥ ಆದ್ರೆ ನಿಮ್ಗೆ ಒಳ್ಳೇದಂತ ಅನ್ಸಿದ್ರೆ ನೀವು ಸಾರ್ವಜನಿಕ ಹೇಳ್ತೀರ. ಯಾಕಂದ್ರೆ ರೈತನ ಬಾಯಿಂದ ಬಂದಿರತಕ್ಕಂಥದ್ದು ಇತರ ರೈತರಿಗೆ ಹೋದ್ರೆ ಅದರದ್ದು ಒಂದು ಇಂಪ್ಯಾಕ್ಟೇ ಬೇರೆ. ನಾನು ವಿಜ್ಞಾನಿಯಾಗಿ ಎಷ್ಟೇ ಹೇಳಿದ್ರು ನನ್ನ ಇಂಪ್ಯಾಕ್ಟ್ಗಿಂತ ರೈತನ ಇಂಪ್ಯಾಕ್ಟ್ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದಾಗ, ನಾವು ಫಸ್ಟ್ಗೆ 154 ಎಕರೆಯಲ್ಲಿ ಮಾಡಿದೆ ಸರ್. ನಾನು 154 ಎಕರೆಯಲ್ಲಿ ಕುರುಡಿ ಕ್ರಾಸು, ಹುಸೇನ್ ನಗರ ಕ್ಯಾಂಪು, ಮತ್ತೆ ನಮ್ಮ ಕಲ್ಲೂರು ಇದೆಯಲ್ಲ ಸರ್ ಅಲ್ಲಿ ಮಾಡಿದೆ ನಾನು. ಸೊ ಒಂದೊಂದು ಯಾಕಂದ್ರೆ ನಮಗೂ ಗೊತ್ತಿರಲಿಲ್ಲ ಎಷ್ಟು ಹಚ್ಚಬೇಕು. ಈಗ ನಾನು ಹೇಳಿದೆ 3 ಸಾರಿ ಹಚ್ಚಬೇಕಂತ, 3 ಸಾರಿ ಹಚ್ಚಬೇಕು, ಎಷ್ಟೆಷ್ಟು ಹಚ್ಬೇಕಂತ ನಮ್ಗೆ ಗೊತ್ತಿರಲಿಲ್ಲ. ಫಸ್ಟ್ ಇಯರ್ ನಾವು ಪ್ರಯೋಗ ಮಾಡಿದ ತಕ್ಷಣ ಹಾ ಒಂದು ಟ್ಯೂಬು 1 ಸಾರಿಗೆ 3 ಸಾರಿ ಹಚ್ಚಿದ್ರೆ ಸಾಕು ಅಂತ ಇಳುವರಿಯಿಂದ ಬಂದಾಯ್ತು. ನಾವು ಆ ವರ್ಷ ಮಾಡಿದಾಗ ನಮಗೆ ಸರಾಸರಿ ಇಳುವರಿ 16 ಕ್ವಿಂಟಲ್ ಬಂದಿದೆ ಸರ್ ಸರಾಸರಿ. ಒಬ್ಬ ರೈತ 24 ಕ್ವಿಂಟಲ್ ತಗೊಂಡಿದ್ದು ನಿದರ್ಶನ ಇದೆ ನನ್ನ ಹತ್ರ, ಇದೆ ಮಟಮಾರಿ ನಮ್ಮ ಕುರುಡಿಯಲ್ಲಿ. ಎಲ್ಲಾರ್ದು ಕೂಡಿ ಸರಾಸರಿ ತಗೊಂಡ್ರೆ 16 ಕ್ವಿಂಟಲ್ ಬಂತು. ಅದೇ ನಾನು ಮತ್ತೆ 2018-20 216 ಎಕರೆಯಲ್ಲಿ ಮಾಡಿದೆ ನಾನು. ಆ ವರ್ಷ ಸ್ವಲ್ಪ ನಮಗೆ ಅಂದ್ರೆ ಮಳೆಗಾಲ ಇರಲಿಲ್ಲ ಸರ್, ಡ್ರೈ ವೆದರ್ ಇತ್ತು, ಒಣ ಹವೆ ಇರೋದ್ರಿಂದ ಇಳುವರಿ ನಮಗೆ 25-26 ಕ್ವಿಂಟಲ್ ಒಂದು ಎಕ್ಟ್ರಿಗೆ, ಅಂದ್ರೆ ಒಂದು ಎಕರೆಗೆ ಸರಾಸರಿ 12-14 ಕ್ವಿಂಟಲ್ ಬಂತು. ಸೊ ಒಟ್ಟಾರೆ ಮೊದಲ ವರ್ಷಕ್ಕೆ ಮತ್ತೆ 2ನೇ ವರ್ಷಕ್ಕೆ ಸರಾಸರಿ ಇಳುವರಿ ತೆಗೆದ್ರೆ ನಮಗೆ ಒಂದು 40-45 ಕ್ವಿಂಟಲ್ ಒಂದು ಹೆಕ್ಟರ್ಗೆ, ಅಂದ್ರೆ ಸರಾಸರಿ ಒಂದು ಎಕರೆಗೆ ಏನಿಲ್ಲ ಅಂದ್ರು 18 ಕ್ವಿಂಟಲ್ ಪಕ್ಕ ಬಂದಿದೆ ಸರ್ ನಮ್ಗೆ. ಅಂದ್ರೆ ತಾವು ಇದನ್ನ ಈ ಒಂದು ತಂತ್ರಜ್ಞಾನವನ್ನ ಹೇಗೆ ಈಗ ಮಲಾಮ್ ಹಚ್ಚಲಾರ್ದಂತ ಅಥವಾ ಪೇಸ್ಟ್ ಹತ್ತು ಕೆಮಿಕಲ್ ಹೇಳಿರ್ತಾರೆ, ಹೌದು ಸರ್ ಕ್ರೆಮಿಟ್ ಹಚ್ಚಿದಂತವಲ್ಲ ಮತ್ತು ಹಚ್ಚಲಾರ್ದಂತವಲ್ಲ, ಎರಡು ಇಳುವರಿಯನ್ನ ಏನಾದ್ರೂ ಕಂಪೇರಿಂಗ್ ಮಾಡಿ ನೋಡಿದ್ರೆ. ಹೌದು ಸರ್, ಹಚ್ಚಿದ ಹೊಲಕ್ಕೂ ಹಚ್ಚಲಾರದ ಹೊಲದಕ್ಕೂ ಸರಾಸರಿಯಾಗಿ 4-5 ಕ್ವಿಂಟಲ್ ಡಿಫ್ರೆನ್ಸ್ ಇದೆ ಸರ್. ಯಾಕಂದ್ರೆ ಪಿಂಕ್ ಬೌಲರ್ ಮಾಡತಕ್ಕಂತ ಲಾಸ್ ಈ ಕ್ರೆಮಿಟ್ ಹಂಟು ಪದಾರ್ಥ ಉಳಿಸುತ್ತೆ, ಗಂಡು ಹೆಣ್ಣನ್ನು ಕುಡಿಸಕ್ಕೆ ಚಾನ್ಸಸ್ ಕಡಿಮೆ. ಬಟ್ ನಾವು ಕೆಮಿಕಲ್ ಹೊಡೆದ್ರು ಸಹಿತ, ಯಾಕಂದ್ರೆ ಒಮ್ಮೆ ಹೊಳಗೆ ಹೋಯ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ 4-5 ಕ್ವಿಂಟಲ್ ಡಿಫ್ರೆನ್ಸ್ ಇದೆ ಸರ್. 4-5 ಕ್ವಿಂಟಲ್ ಅಂದ್ರೂ ಮಿನಿಮಮ್ 7,000 ರೂಪಾಯಿ ಆಯ್ತಲ್ಲ ಸರ್. ನಮಗೆ ಎಕರೆಗೆ ಏನಿಲ್ಲ ಅಂದ್ರೆ 24-30,000 ರೂಪಾಯಿ ಉಳಿಯುತ್ತೆ. ಇದು ಯಾರಿಗೆ ಉಳಿಯುತ್ತೆ ಅಂದ್ರೆ ರೈತನಿಗೆ ಪಿಂಕ್ ಬೌಲರ್ ಮಾಡ್ತಕ್ಕಂತ ಲಾಸ್ನ ತಡೆಗಟ್ಟಬಹುದು, ರೈತರಿಗೆ ಉಳಿಯುತ್ತೆ. ಆದ್ರಿಂದ ಇಂಥ ತಂತ್ರಜ್ಞಾನವನ್ನ ತಿಳ್ಕೊಂಡು ರೈತರು ಮಾಡಿದ್ರೆ ರೈತನಿಗೆ ಉಳಿಯುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ದೇಶದ ನಮ್ಮ ಪ್ರಧಾನಿಗಳು ಹೇಳ್ತಾರೆ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತೇಳಿ, ಆ ಒಂದು ಶ್ಲೋಕಕ್ಕೆ ಇದು ಒಂದು ಸೂಕ್ತ ಆಗತ್ತೆ, ಯಾಕಂದ್ರೆ ಉಳಿಸಿದ್ದು ಹಣ ಗಳಿಸಿದ್ದಕ್ಕೆ ಸಮ ಅಂತ ಹೇಳ್ತೀನಿ. ಹಂಗಾಗಿ ಇಂಥ ತಂತ್ರಜ್ಞಾನ ಅರ್ಥಕೊಂಡ್ರೆ ಮಾಡಿದ್ರೆ ತುಂಬಾ ರೈತರಿಗೆ ಒಳಿತಾಗುತ್ತೆ. ಈಗ ಒಂದು ಪೇಸ್ಟ್ ಅಥವಾ ಈ ಮಲಾಮ ಅಥವಾ ಕ್ರೆಮಿಟ್ ಅಂತ ಹೇಳಿದಿರ್ತಾವೆ, ಈ ಒಂದು ಟೂಬ್ ಎಲ್ಲಿ ಸಿಗ್ತಾವೆ ರೈತರಿಗೆ ಹಚ್ಚಲಿಕ್ಕೆ? ಸರ್, ನಮ್ಮ ರಾಯಚೂರು ಇದರಲ್ಲಿ ಒಬ್ಬ ಹಸನ್ ಮುಲ್ಲಾ ಅಂತ ಒಬ್ಬ ಎನ್ ಜಿ ಒ ಅಧಿಕಾರಿ ಇದ್ದಾರೆ ಸರ್, ಅವ್ರ ಹತ್ರ ಸಿಗುತ್ತೆ. ಮೊಬೈಲ್ಗೂ ಸಹಿತ ಕಾಂಟ್ಯಾಕ್ಟ್ ಮಾಡಿದ್ರು ಸಹಿತ ಯಾರ ಕಡೆ ಸಿಗುತ್ತೆ, ಈವನ್ ಆನ್ಲೈನ್ ಅಲ್ಲೂ ಸಹಿತ ಒಂದು ಆ್ಯಪ್ ಮಾಡಿದ್ದಾರೆ ಸರ್, ಗ್ರೋವೇರಾ ಅಂತೇಳಿ ಒಂದು ಆ್ಯಪ್ ಇದೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕನೂ ಸಹಿತ ಖರೀದಿ ಮಾಡಿದ್ರೆ 3-4 ದಿವಸಕ್ಕೆ ಮನೆಗೆ ಡೆಲಿವರಿ ಮಾಡ್ತಾರೆ. ಹೆಂಗೆ ನಾವು ಅಮೆಜಾನ್ದಲ್ಲಿ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಮಾಡ್ತೀವಲ್ಲ ಸರ್, ಆ ಥರನೂ ಸಹಿತ ಆನ್ಲೈನ್ ಇದೆ. ಇಲ್ಲ ನನಗೆ ಸ್ಪಾಟಲ್ಲಿ ಬೇಕು ಅಂತಂದರೆ ಹಸನ್ ಮುಲ್ಲಾ ಅಂತ ಒಬ್ರು ಇದ್ದಾರೆ, ಆಮೇಲೆ ಗಂಗಾಧರ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರನೂ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಸರ್ ಅವರು. ಈ ಒಂದು ಟೆಕ್ನಾಲಜಿನ ಉಪಯೋಗ ಮಾಡ್ಬೋದು. ಅಂದ್ರೆ ಕೊನೆಯದಾಗಿ ಪಿಂಕ್ ಬೋಲರ್ ಬಗ್ಗೆ ಏನ್ ಹೇಳ್ತೀರಿ? ರೈತರು ಏನು ಮುನ್ನೆಚ್ಚರಿಕೆ ತಗೊಂಡು ಈ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ ಅಂತಕ್ಕಂಥ ವಿಚಾರ ವ್ಯಕ್ತವಾಯ್ತು. ಈಗ ರೈತರಿಗೆ ನಿಮ್ಮ ಸಂದೇಶ ಏನು? ಈ ಗುಲಾಬಿ ಕಾಯಕವರ್ಗ ಸಾಕಷ್ಟು ಹಾನಿ ಮಾಡ್ತಾ ಇದೆ, ಬರ್ತದೆ ರೈತರಿಗೆ ಇದು ಪಕ್ಕ ಗೊತ್ತಾಗ್ಬಿಟ್ಟಿದೆ. ಗುಲಾಬಿ ಕಾಯಕವರ್ಗ ಅಂದ ಸರ್ ಹತ್ತಿಯಲ್ಲಿ ಏನಿಲ್ಲ, ನಮಗೆ ಅದೊಂದು ಬಂದು ಹಾಳು ಮಾಡ್ತದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನಿಮ್ಮ ಫೋನ್ ಸಂಖ್ಯೆನ ಕೊಡಿ ರೈತರಿಗೆ, ಮತ್ತೊಂದು ಅವರಿಗೆ ಸಂದೇಶವನ್ನು ಕೊಡಿ. ರೈತ ಬಾಂಧವರಿಗೆ ನನ್ನ ಕಿವಿಮಾತು ಇಷ್ಟೇ, ಬಿಟಿ ಹತ್ತಿ ನಮ್ಮ ಭಾಗಕ್ಕೆ ಒಂದು ವರ. ಹೌದೌದು, ಇನ್ನು ಪಿಂಕ್ ಬೋಲರ್ ಬರುತ್ತಂತಂದು ಭಯ ಪಡೋದು ಬೇಡ. ಅದಕ್ಕೆ ತಕ್ಕನಾಗಿ ಪದ್ಧತಿ ಪ್ರಕಾರ ಯಾವಾಗ ಬರುತ್ತೆ, ಏನು ಮಾಡಬೇಕಂತ ಒಂದು ತಂತ್ರಜ್ಞಾನವನ್ನು ತಿಳ್ಕೊಂಡು ಮಾಡಿದ್ದೆ. ಆದರೆ ಅದರಲ್ಲಿ ವಿಶೇಷವಾಗಿ ನಾನೇನು ಕ್ರಮಿಟ್ ಪದ್ಧತಿ, ಹಂಟು ಪದಾರ್ಥ, ಕೀಟ ಕುಟುಂಬ ನಿಯಂತ್ರಣ ಅಂತ ಪದ್ಧತಿಯನ್ನು ತಿಳ್ಕೊಂಡು ಮಾಡಿದ್ದೆ ಆದರೆ ರೈತನಿಗೆ ಉಳಿಯುತ್ತೆ. ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಾವು ರೈತರು ಕಷ್ಟಪಟ್ಟು ಇನ್ನೊಬ್ಬರಿಗೆ ಆದಾಯ ಮಾಡೋದು ಬೇಡ. ಮಾಡ್ತಕ್ಕಂಥ ಖರ್ಚಿನಲ್ಲಿ ಕಡಿವಾಣ ಇರಲಿ, ಉಳಿತಾಯ ಮಾಡಿದ್ದೆ ಆದರೆ ಅದು ಗಳಿಸಿದ್ದಕ್ಕೆ ಸಮ. ಈ ಥರ ಟೆಕ್ನಾಲಜಿ, ಈ ಥರ ತಂತ್ರಜ್ಞಾನ ಉಳಿಸ್ತವೆ, ಈ ಥರ ಟೆಕ್ನಾಲಜಿ ತುಂಬ ಇದ್ದಾವೆ. ಸೊ ದಯವಿಟ್ಟು ರೈತರು ಯಾವುದೂ ಇಲ್ಲ ಅಂತೇಳಿ ಬರೀ ಔಷಧಿ ಮೇಲೆ ಸಿಂಪಡಣೆ ಅವಲಂಬನೆ ಆಗೋದು ಬೇಡ. ತಿಳ್ಕೊಂಡು ಮಾಡಿದ್ದೆ ಆದರೆ ನಮ್ಮಗುಳಿಯುತ್ತೆ. ಈ ಪಿಂಕ್ ಬೋಲರ್ ಮಿಂದ ಭಯ ಪಡೋದು ಅವಶ್ಯಕತೆ ಇಲ್ಲ. ಇನ್ನು ನನ್ನ ಮೊಬೈಲ್ ಸಂಖ್ಯೆ 7 8 9 2 6 9 2 6 9 3 9 3 7 4 6 7 4 6. ಹಾ ಸರ್, ಇದು ಕರೆ ಮಾಡ್ತಕ್ಕಂಥದ್ದು ಸರ್. ಇನ್ನು ನನ್ನ ವಾಟ್ಸಪ್ ನಂಬರ್ 9 4 9 4 8 1 8 1 4 6 4 6 7 7 7 2. ಇದು ವಾಟ್ಸಪ್ ನಂಬರ್. ಏನಾದರೂ ಅಂತ ಚಿತ್ರಗಳಿದ್ರೆ ಅಥವಾ ಬೆಳೆಗಳ ಒಂದು ಫೋಟೋಗಳು ನೋಡಿದ್ರು ಕಳಿಸ್ಬೋದು ತಮಗೆ. ನಮ್ಮ ವಾಟ್ಸಪ್ಗೆ ಹಾಕಿದ್ರೆ ಸಹಿತ ನಾನು ನೋಡ್ಬಿಟ್ಟು ಮತ್ತೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ಸರ್. ಒಳ್ಳೆಯದು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು, ಇದುವರೆಗೆ ಬಿಟಿ ಹತ್ತಿಯಲ್ಲಿ ಗುಲಾಬಿ ಕಾಯಕೊರಕದ ನಿರ್ವಹಣೆ ಬಗ್ಗೆ, ಹೊಸ ತಂತ್ರಜ್ಞಾನದ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ರೈತರು ಹೇಳಿದಂಗೆ ಸಾಕಷ್ಟು ಉಳಿದಾಯ ಇದೆ, ಒಳ್ಳೆ ತಂತ್ರಜ್ಞಾನ. ರೈತರು ಇದನ್ನು ಅಳವಡಿಸಿಕೊಂಡು ಬಿಟಿ ಹತ್ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಕೊರಕವನ್ನು ಹತೋಟಿ ಮಾಡಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಬಿಟಿ ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆಗೆ ಹೊಸ ತಾಂತ್ರಿಕತೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬೌಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರು ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 18-20 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡ 59% ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡ 24-35% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 9-13 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತರಿಗೆ ಇದೊಂದು ವಿಶೇಷ ಸೂಚನೆ. ಮಳೆಯ ಮುನ್ಸೂಚನೆಗಾಗಿ ಮೌಸಮ್ ಮತ್ತು ಮೇಘದೂತ್ ಹಾಗೂ ಗುಡುಗು ಸಿಡಿಲಿನ ಮುನ್ಸೂಚನೆಗಾಗಿ ದಾಮಿನಿ ಮೊಬೈಲ್ ಆ್ಯಪ್ಗಳನ್ನು ಉಪಯೋಗಿಸತಕ್ಕದ್ದು. ಹವಾಮಾನ ವರದಿ ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕೆಲವು ಕ್ರಮಗಳು ಹೀಗಿವೆ. ರೈತರಿಗೆ ಸೂಚಿಸುವುದೇನೆಂದರೆ ಹಿಂಗಾರು ಬೆಳೆಗಳಾದ ಕಡಲೆ, ಹಿಂಗಾರಿ, ಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳ ಬಿತ್ತನೆಯನ್ನು ಆದಷ್ಟು ಬೇಗನೆ ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು ಅದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಇನ್ನು ಕಡಲೆ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಕಡಲೆ ಬಿತ್ತನೆಯನ್ನು 2nd ವಾರದಿಂದ November 2nd ವಾರದವರೆಗೆ ಬಿತ್ತನೆ ಮಾಡಬಹುದಾಗಿದೆ. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡಬೇಕು. ಇನ್ನು ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಿಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿಮಿಥಿಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದಾಗಿದೆ. ಇನ್ನು ಹತ್ತಿ ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿಯನ್ನು ವೀಕ್ಷಿಸಲು ಪ್ರತಿ ಎಕರೆಗೆ 4-5 ಮೋಹಕ ಬಲೆಯನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಚಟುವಟಿಕೆ ಕಂಡುಬಂದಲ್ಲಿ ಮೊಟ್ಟೆನಾಶಕವಾದ ಮೆಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗ ಕಂಡುಬರುತ್ತಿದ್ದು ಆಗಾಗ ಥ್ರಿಪ್ಸ್ ನುಸಿ ಹತೋಟಿ ಮಾಡಲು 1 ಮಿಲಿಲೀಟರ್ ಪೈರೋಫಾಕ್ಸಿ ಫೆನ್ 5% ಮತ್ತು ಡಯೋಪೆಂಥರಾನ್ 25% SC ಅಥವಾ 0.5 ಮಿಲಿಲೀಟರ್ ಥಯಾಮೆಥಾಕ್ಸಮ್ 75% SG ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ರೈತ ಬಾಂಧವರು ಕೈಗೊಳ್ಳಬೇಕಾದ ಕ್ರಮಗಳು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದರಿಂದ ಈ ತಂಗಾಳಿಯಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆಯ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಬೇಕಾಗುವಂತಹ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕುಡಿಸಬೇಕು. ಇದುವರೆಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಆಶ್ವಯುಜ ಕಾರ್ತಿಕ ಮಾಸ ಶರದ್ ಋತು ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಿಂಗಾರು ಹಂಗಾಮಿನ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ ಡಾ ಎನ್ ಆನಂದ್ ಅವರಿಂದ. ನಂತರ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ರಾಯಚೂರಿನ ಕೆ ಮಲ್ಲಿಕಾರ್ಜುನ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಲಿದ್ದೀರಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ವಿಶ್ವಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. ಸಮಯ ಆಗಿದೆ 7:22. ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ. ದೇವರ ಮನೆ ಅನ್ನುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ ಇವತ್ತಿನ ಜಾಲಿ ರೈಡ್ ಕಾರ್ಯಕ್ರಮದಲ್ಲಿ. ಮೂಡಿಗೆರೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದ ಕಡೆಗೆ ನೀವು ಹೋಗೋದಾದ್ರೆ ಕೊಟ್ಟಿಗೆಹಾರದ ಬಳಿ ನೀವು ಬಲಕ್ಕೆ ತಿರ್ಕೋಬೇಕು. ಇಂತಹ ಅದ್ಭುತವಾದಂತಹ ದೃಶ್ಯವನ್ನ ನೋಡಬೇಕು ಅಂತಂದ್ರೆ ನೀವು ಈ ಜಾಗಕ್ಕೆ ಹೋಗ್ಲೇಬೇಕು. ನಾನಾಗ್ಲೇ ಹೇಳ್ದಂಗೆ ನೀವು ಇದು ಪ್ರಕೃತಿಯ ಒಂದು ಸೊಬಗನ್ನ ನೋಡ್ಬೇಕು ಅಂತಂದ್ರೆ ನೀವು ಈ ಜಾಗಕ್ಕೆ ಹೋಗ್ಬೇಕು. ದೂರದಲ್ಲಿರುವಂತಹ ಬೆಟ್ಟಗಳ ಸಾಲು ನಮ್ಮನ್ನೇ ಕೈ ಬೀಸಿ ಕರಿತಾ ಇರುತ್ತೆ. ಇನ್ನೂ ಸ್ವಲ್ಪ ದೂರದಲ್ಲಿರುವಂತಹ ಕಾಡುಗಳಿರ್ಬೋದು, ಜರಿ ತೊರೆಗಳಿರ್ಬೋದು, ಎಲ್ಲವೂ ನೀನೇನಪ್ಪ ಸುಂದರವಾಗಿದ್ಯಾ, ನಾನು ತುಂಬಾನೇ ಸುಂದರವಾಗಿದ್ದೀನಿ ಅಂತ ನಮ್ಗೆ ಹೇಳೋ ಅಷ್ಟು ಸುಂದರವಾಗಿರುತ್ತೆ ಆ ಒಂದು ದೃಶ್ಯ. ಡೆಫಿನೆಟ್ಲಿ ನಮ್ಮ ಕಣ್ಣು ತುಂಬಿ ಬರುವಂತಹ ದೃಶ್ಯ ಅದು. ಸಾಲು ಸಾಲಾದ ಗಿರಿ ಶಿಖರಗಳು, ನಾವೇನು ಕಮ್ಮಿ ಇಲ್ಲ ಅಂತ ಕೂಡ ಅವು ಕೂಡ ಜೋರಾಗಿ ಕೂಗ್ತಾ ಇರ್ತವೆ ನಮ್ಮನ್ನ ನೋಡಿ ಅಂತ. ಸೊ ಆ ಗಿರಿ ಶಿಖರಗಳಿಗೆ ಯಾರೋ ಹತ್ತಿಯನ್ನ ಜೋಡಿಸಿದ ಹಾಗೆ ಮೋಡಗಳು, ಈ ಮೋಡಗಳು ಗಿರಿ ಶಿಖರಗಳಿಗೆ ಮುತ್ತಿಟ್ಟಂತಹ ಒಂದು ದೃಶ್ಯ ನಿಮ್ಗೆ ಕಾಣಿಸುತ್ತೆ. ಆದ್ರೆ ಅದ್ರ ಜೊತೆಗೆ ಈ ಮೋಡ ಮತ್ತೆ ಈ ಬೆಟ್ಟಗಳ ಜೊತೆಗೆ ಅವಾಗವಾಗ ಅಲ್ಲಲ್ಲಿ ಬರುವಂತಹ ಮಂಜಿನ ತೆರೆಗಳು. ಸೊ ಇದು ಬೆಟ್ಟಗಳಿಗೂ ಹಾಗೆ ನಮಗೂ ಎರಡರ ಮಧ್ಯೆ ಮುತ್ತಿಟ್ಟಂತಹ ಒಂದು ಅನುಭವ ನಿಮ್ಗಾಗತ್ತೆ. ಎಲ್ಲಾ ದೃಶ್ಯಗಳು ಕಣ್ಣು ತುಂಬಿ ಬರುತ್ತೆ. ಸೊ ಇದೆಲ್ಲ ಯಾವುದೋ ಒಂದು ಫಿಲಂ ರೀತಿಯಲ್ಲಿ ನಡೀತಾ ಇರುವಂತಹ ಅದ್ಭುತವಾದಂತಹ ದೃಶ್ಯಗಳು. ಇದನ್ನ ನೋಡ್ತಾ ಇದ್ರೆ ಇದೇನಾದ್ರೂ ಸ್ವರ್ಗಾನ, ಮಾಯಾನ, ಮಂತ್ರಾನ? ಸೊ ಹೀಗೆ ಸಾಕಷ್ಟು ಭಾವನೆಗಳು ಡೆಫಿನೆಟ್ಲಿ ನಿಮ್ಮ ತಲೆಗೆ ಬರೋದಂತೂ ಹೌದು. ಸೊ ನೀವು ಅಕಸ್ಮಾತ್ ಏನಾದ್ರೂ ಈ ಒಂದು ಬೇಸಿಗೆ ಕಾಲದಲ್ಲಿ ಹೋದ್ರೆ ಸ್ವಲ್ಪ ಬಿಸಿಲು ಡೆಫಿನೆಟ್ಲಿ ಇರುತ್ತೆ, ಬಟ್ ಮಳೆಗಾಲದಲ್ಲಿ ನೀವೇನಾದ್ರೂ ಈ ಜಾಗಕ್ಕೆ ಹೋದ್ರೆ ತುಂಬಾ ಮಳೆ ಬರ್ತಿದ್ದಾಗ ನಿಮ್ಗೆ ಈ ದೃಶ್ಯ ಕಾಣಸಿಗೋದು ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ನೀವು ಈ ಒಂದು ಚಳಿಗಾಲದಲ್ಲಿ ಅಥವಾ ಮಳೆ ಸ್ವಲ್ಪ ಕಮ್ಮಿ ಆದಾಗ ನೀವೇನಾದ್ರೂ ಈ ಜಾಗಕ್ಕೆ ಹೋದ್ರೆ, ಸೊ ಮೇಲೆ ಒಂಚೂರು ಸುತ್ತ ಬೆಟ್ಟಗಳಿದೆ. ಸೊ ಈ ಬೆಟ್ಟಗಳಲ್ಲಿ ನೀವು ಎಲ್ಲಾದ್ರೂ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗಿ ಒಂದ್ ಕಡೆ ಕೂತ್ಕೊಂಡ್ರೆ ಎದುರುಗಡೆ ಕೂಡ ನಿಮ್ಗೆ ಸಾಲು ಸಾಲು ಬೆಟ್ಟಗಳು, ಸಾಲು ಸಾಲು ಹಚ್ಚ ಹಸಿರಿನ ವೇರಿಯೇಷನ್ಸ್ ಕಾಣ್ತಾ ಹೋಗುತ್ತೆ. ಸೊ ಒಂದ್ಸತಿ ಮೋಡಗಳು ಬಂದು ಮುಚ್ಚಿಕೊಂಡು ಎಲ್ಲ ಆವರಿಸಿದ್ರೆ ಮತ್ತೊಂದ್ಸತಿ ಮೋಡಗಳೆಲ್ಲ ಸರಿದು ಆ ದೃಶ್ಯ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಇಂತಹ ಅದ್ಭುತವಾದ ದೃಶ್ಯವನ್ನ ನೋಡಿದ್ಮೇಲೆ ನಿಮ್ಗೆ ಅಲ್ಲಿಂದ ಎದ್ದು ಬರಬೇಕು ಅಂತ ಅನ್ಸೋದೇ ಇಲ್ಲ. ಡೆಫಿನೆಟ್ಲಿ ನೀವು ನಮ್ಮ ಕ್ಯಾಮರಾಗಳನ್ನ ತೆಗಿತೀರಾ, ಅಲ್ಲಿ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡು ಅದೇ ಜಾಗದಲ್ಲಿ ಒಂದಷ್ಟು ತಲ್ಲೀನರಾಗಿ ಇರ್ತೀರಾ. ದೇವರು ನಿಜವಾಗ್ಲೂ ಇದಾನೇನೋ ಅನ್ನೋಷ್ಟು ತುಂಬಾ ಅವಿಸ್ಮರಣೀಯವಾಗಿದೆ ಈ ಒಂದು ದೇವರ ಮನೆ ಕಾಡು. ಆ ಒಂದು ಹೆಸರಿಗೆ ತಕ್ಕನ ಹಾಗೆ ಈ ಒಂದು ಜಾಗ ಇದೆ. ಅಷ್ಟೇ ಅಲ್ಲ, ಈ ಒಂದು ವ್ಯೂ ಪಾಯಿಂಟ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಅಲ್ಲೊಂದು ಬಾವಿ ಕೂಡ ಇದೆ, ಅದು ಕೂಡ ಪ್ರಸಿದ್ಧವಾಗಿ ಇರುವಂತಹ ಒಂದು ಜಾಗ. ಸೊ ಮುಂದೆ ನಿಮಗಾಗಿ ಬರ್ತಾ ಇರುವಂತಹ ಗೀತೆ ಪ್ರಿಯ ಗೆಳೆಯ ಅನ್ನುವಂತಹ ಗೀತೆ, ಪಿಯುಸಿ ಸಿನಿಮಾದಿಂದ. ಪ್ರಿಯ ಗೆಳೆಯ ಪ್ರಿಯ ಗೆಳೆಯ